ಶ್ರೀ ಮಂಗಳ ಶ್ರೀ ರಾತ್ರಿಯಲ್ಲಿ ರಾತ್ರಿಯಲ್ಲಿ ಮಂಗಳ ಶ್ರೀ ಮಂಗಳ ಶ್ರೀ ರಾತ್ರಿಯಲ್ಲಿ ರಾತ್ರಿಯಲ್ಲಿ ಬೆತ್ಲೆಹೇಮ್ ಛತ್ರದಿ ವರ ಕನ್ಯೆ ಜನಿಸಿದ ಬೆತ್ಲೆಹೇಮ್ ಛತ್ರದಿ ವರ ಕನ್ಯೆ ಜನಿಸಿದ ದೇವಪುತ್ರನ ವಂದಿಸುವ ವಂದನೆ ರಕ್ಷಕನೇ ಮಂಗಳ ಶ್ರೀ ಮಂಗಳ ಶ್ರೀ ರಾತ್ರಿಯಲ್ಲಿ ರಾತ್ರಿಯಲ್ಲಿ ದೂತರು ಹೊರದಿ ಹಿಂಡು ಕಾಯುವ ಗೊಲ್ಲರಿಗೆ ದೂತರು ಹೊಲದಿ ಹಿಂಡು ಕಾಯುವ ಗೊಲ್ಲರಿಗೆ ತಂದವಾದೆ ಶ್ರೇಷ್ಠವಾದೆ ಮಂಗಳನು ರಕ್ಷಕನೇ ಮಂಗಳ ಶ್ರೀ ಮಂಗಳ ಶ್ರೀ ರಾತ್ರಿಯಲ್ಲಿ ರಾತ್ರಿಯಲ್ಲಿ ಜಾತನ ಮುಖದಿ ಸುಪ್ರಸನ್ನತೆ ಶೋಭಿಸುತ್ತೆ ಜಾತನ ಮುಖದಿ ಸುಪ್ರಸನ್ನತೆ ಶೋಭಿಸುತ್ತೆ ನೀತಿ ಸದ್ಗತಿ ಭ್ರಷ್ಟರಿಗೆ ಸ್ವಾಗತ ರಕ್ಷಕನೇ ಮಂಗಳ ಶ್ರೀ ಮಂಗಳ ಶ್ರೀ ರಾತ್ರಿಯಲ್ಲಿ ರಾತ್ರಿಯಲ್ಲಿ ಮಂಗಳ ಶ್ರೀ ಮಂಗಳ ಶ್ರೀ ರಾತ್ರಿಯಲ್ಲಿ ರಾತ್ರಿಯಲ್ಲಿ